ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಎಕ್ಸಿಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರೆ, ಇಂದು ಹೃದಯ ಸಂಬಂಧಿ ರೋಗದಲ್ಲಿ ತುರ್ತು ಚಿಕಿತ್ಸೆ, ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ಮಂಜುನಾಥ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾ ರಾಮನ್. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋರಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ನಮಸ್ಕಾರ ಶ್ರೋತೃಗಳೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಬಹುಶಃ ಇವತ್ತಿನದು ಬಹಳ ಮಹತ್ವದ ವಿಷಯ ಅನ್ಕೋತೀನಿ, ಯಾಕಂದ್ರೆ ಸಾಮಾನ್ಯವಾಗಿ ಹೃದಯ ಸಂಬಂಧಿ ರೋಗಗಳು ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇರ್ತವೆ ಎಲ್ಲರೊಳಗೆ. ಈಗ ಬಿ ಪಿ, ಶುಗರು ಜಾಸ್ತಿ ಇರೋದ್ರಿಂದ ಹಾಗಾಗಿ ಬಹಳ ಮಹತ್ವದ ವಿಷಯ ಹೃದಯ ಸಂಬಂಧಿ ರೋಗದಲ್ಲಿ ತುರ್ತು ಚಿಕಿತ್ಸೆ. ಈ ವಿಷಯದ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಬಂದಾರ ನಮ್ಮ ಡಾಕ್ಟರ್ ಬಿ ಎಚ್ ಮಂಜುನಾಥ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಡಾಕ್ಟರ್ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಂಡು ಬಿಡೋಣ. ಡಾಕ್ಟರ್ ಮಂಜುನಾಥ್ ಬಿ ಎಚ್ ಇವರು ಮೂಲತಃ ದಾವಣಗೆರೆಯವರು. 2010 MBBS ಪದವಿಯನ್ನು JJM ದಾವಣಗೆರೆ ಇಲ್ಲಿ ಪಡ್ಕೊಂಡ್ರು. 2017 MD ಸ್ನಾತಕೋತ್ತರ ಪದವಿಯನ್ನು ಅಲ್ಲಿಯೇ ಪಡ್ಕೊಂಡ್ರು. ತುರ್ತು ಚಿಕಿತ್ಸಾ ವಿಭಾಗದೊಳಗೆ ಫೆಲೋಶಿಪ್ ಮತ್ತು DM ಪದವಿಯನ್ನು ಪಡ್ಕೊಂಡ್ರು. 2014 to 2017 ತನಕ JJM ವೈದ್ಯಕೀಯ ಕಾಲೇಜಿನೊಳಗೆ ಜೂನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದರು. ಆನಂತರ April 2018 ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದರು. ಆಮೇಲೆ ಮಣಿಪಾಲ್ನ KMC 6 ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯ ಮಾಡ್ಯಾರ. ಈಗ SDM ವೈದ್ಯಕೀಯ ಕಾಲೇಜಿನ ತುರ್ತು ಚಿಕಿತ್ಸಾ ವಿಭಾಗದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್, ಇವತ್ತಿಂದು ಬಹಳ ಮಹತ್ವದ ವಿಷಯ. ಮೊದಲಿಗೆ ನಮ್ಮೆಲ್ಲ ಶ್ರೋತೃಗಳು ಈಗಾಗಲೇ ಕಾರ್ಯಕ್ರಮ ಕೇಳಿ ಕೂತಿರ್ತಾರ, ಅವರಿಗೆ ಮೊದಲಿಗೆ ಒಂದಷ್ಟು ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ವಿಷಯದ ಬಗ್ಗೆ ಪರಿಚಯ ಮಾಡಿಕೊಡ್ರಿ. ಆನಂತರ ಅವರು ತಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ಹೃದಯ ಸಂಬಂಧಿ ತುರ್ತು ಚಿಕಿತ್ಸೆ, ಈ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ಮೊದಲಿಗೆ ನಮಸ್ಕಾರ ಎಲ್ಲರಿಗೂ. ಹೃದಯ ಸಂಬಂಧಿ ತುರ್ತು ಚಿಕಿತ್ಸೆ ಅನ್ನೋದು ಎಲ್ಲರಲ್ಲೂ ಕಂಡುಬರುವ ಸಾಮಾನ್ಯ ತೊಂದರೆ. ಯಾಕೆ ಅಂಥೇಳಿದರೆ, ನಮ್ಮಲ್ಲಿ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಅನ್ನೋದೇನಿದೆ, ಇದು ಹೃದಯ ಸಂಬಂಧಿ ತುರ್ತು ಚಿಕಿತ್ಸೆ ಕಾರಣ ಮಾಡಲಿಕ್ಕೆ ಒಂದು ಪ್ರೇರೇಪಿತ ಒಂದು ಕಾಯಿಲೆಗಳು ಇವೆಲ್ಲ. ಸೊ ಹಂಗಾಗಿ ಯಾವುದೇ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಅದ್ರ ಬಗ್ಗೆ ಬರುವಂಥ ಸಿಂಪ್ಟಮ್ಸ್ ಅದನ್ನು ಕಡೆಗಣಿಸಬಾರ್ದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಡಾಕ್ಟರ್ಸಲ್ಲಿ ಅದನ್ನು ಕನ್ಸಲ್ಟೇಷನ್ ತೊಗೊಳೋದು ಬೆಟರ್ ಆಗುತ್ತೆ. ಅಂದ್ರೆ ಸಾಮಾನ್ಯ ಮಾಹಿತಿ ಅಂದ್ರೆ ಅಗ್ದಿ ಮಹತ್ವದ್ದು ಅಂತಂದ್ರೆ ಹೃದಯ ಸಂಬಂಧಿ ಏನಾದರೂ ನೋವು ಕಾಣಿಸ್ಕೊಳ್ತು ಅಂತಂದ್ರೆ ತಕ್ಷಣವೇ ಚಿಕಿತ್ಸೆಯನ್ನು ತಗೊಳ್ಬೇಕು, ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು ಅಂತೀರಿ ಡಾಕ್ಟರ್? ಹೌದು, ಈ ಹೃದಯ ಸಂಬಂಧಿ ಎದೆ ನೋವು ಅಂತ ಹೇಳ್ತಾರೆ, ಮಧ್ಯಭಾಗದಲ್ಲಿರ್ಬೋದು, ಎಡಗಡೆ ಭಾಗದಲ್ಲಿರ್ಬೋದು, ಇಲ್ಲ ಹೊಟ್ಟೆ ಮೇಲಿನ ಭಾಗದಲ್ಲಿರ್ಬೋದು, ಇಲ್ಲಿ ಯಾವುದೇ ರೀತಿ ನೋವು ಬಂತು ಅಂತ ಹೇಳಿದರೆ ಅದನ್ನು ಕಡೆಗಣಿಸ್ಬಾರ್ದು. ಇಮ್ಮಿಡಿಯೇಟ್ಲಿ ತಕ್ಷಣ ಎಷ್ಟು ಹತ್ತಿರದಲ್ಲಿ ಹಾಸ್ಪಿಟಲ್ ಇರುತ್ತೋ ಅಷ್ಟು ಹಾಸ್ಪಿಟಲಲ್ಲಿ ಹತ್ತಿರದಲ್ಲಿ ಹೋಗಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಬೇಕಾಗ್ತದೆ. ಅಂದರೆ ತಕ್ಷಣದ ಚಿಕಿತ್ಸೆ ಬಹಳ ಫಲಕಾರಿ ಆಗ್ತದೆ ಅಂತೀರಿ ಡಾಕ್ಟರ್ ನೀವು? ಹೌದು, ಅದಕ್ಕೆ ನಮ್ಮ ಟರ್ಮಿನಾಲಜಿನಲ್ಲಿ ಡೋರ್ ಟು ಬಲೂನ್ ಟೈಮ್, ಡೋರ್ ಟು ನೀಡಲ್ ಟೈಮ್ ಅಂತ ಹೇಳ್ತಾರೆ. ಸೊ ಥ್ರಾಂಬೊಲಿಸಿಸ್ ಆಗಲಿ, ಆಂಜಿಯೋಪ್ಲಾಸ್ಟಿ ಆಗಲಿ ಮಾಡಲಿಕ್ಕೆ ಕಾಲಾವಧಿ ನಿಮಿತ್ತವಾಗಿರ್ತದೆ. ಸೊ ಅಷ್ಟರೊಳಗೆ ಮಾಡಿದರೆ ರಿಕವರಿ ರೇಟ್ ಚಾನ್ಸಸ್ಸು ಮತ್ತು ಹಾರ್ಟ್ ಫೇಲ್ಯೂರ್ ಚಾನ್ಸಸ್ಸು ಭಾಳ ರಿಕವರಿ ರೇಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಫೇಲ್ಯೂರ್ ಚಾನ್ಸಸ್ ಭಾಳ ಕಮ್ಮಿ ಆಗುತ್ತೆ. ಸೊ ವಯಸ್ಸು ಆದ ಮೇಲೆ ಎಷ್ಟು ಬೇಗ ಇಂಟರ್ವ್ಯೂನ್ ಮಾಡಿರ್ತಿರೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ, ಎಷ್ಟು ಡಿಲೇ ಆಗಿ ಇಂಟರ್ವ್ಯೂನ್ ಮಾಡಿರ್ತಿರೋ ಅಷ್ಟು ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ. ಆದರೆ ಮೊದಲೇ ಯಾವುದೇ ವಿಷಯ ಆಗಲಿ ಹೃದಯ ಸಂಬಂಧಿ ನೋವು ಕಾಣಿಸ್ಕೊಂಡಾಗ ನಾವು ಅದ್ರ ಬಗ್ಗೆ ಅಲಕ್ಷ್ಯ ಮಾಡಬಾರ್ದು. ಹೌದು. ಇನ್ನು ಎಕ್ಯೂಟ್ ಕೊರೋನರಿ ಸಿಂಡ್ರೋಮ್ ಅನ್ನುವಂಥ ಒಂದು ಟರ್ಮಿನಾಲಜಿ ನೀವೆಲ್ಲ ಬಳಸ್ತೀರಿ ಡಾಕ್ಟರ್? ಹೌದು. ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಶ್ರೋತೃಗಳಿಗೆ. ಅಕ್ಯೂಟ್ ಹೆಸರಲ್ಲೇ ಹೇಳುತ್ತೆ, ಇದು ಅಕ್ಯೂಟ್ ಆಗಿರುವಂಥದ್ದು. ಕೊರೋನರಿ ಅಂತ ಹೇಳಿದರೆ ನಮ್ಮ ಹೃದಯಕ್ಕೆ ರಕ್ತಚಲನೆ ಉಂಟು ಮಾಡುವ ರಕ್ತನಾಳಗಳು. ಈ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿ ರಕ್ತ ಬ್ಲಾಕ್ ಆಗಿತ್ತು ಅಂತ ಹೇಳಿದರೆ ನೆಕ್ಸ್ಟ್ ಮುಂದೆ ರಕ್ತ ಚಲಾವಣೆ ಆಗೋಲ್ಲ. ಹಾಗಾದಾಗ ಮುಂದಿನ ಏನು ಹೃದಯ ಭಾಗ ಇರ್ತದಲ್ಲ ಅದು ನಶಿಸಿ ಹೋಗುತ್ತೆ, ಸತ್ತು ಹೋಗುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಫಂಕ್ಷನಿಂಗ್ ಹಾರ್ಟ್ ಕಾರ್ಯ ಮಾಡೋದಿಲ್ಲ. ಸೊ ಇದನ್ನು ಅಕ್ಯೂಟ್ ಕೊರೋನರಿ ಇವೆಂಟ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಸ್ಟೆಮಿ ಮತ್ತು ಎನ್ ಸ್ಟೆಮಿ ಅಂತ ಹೇಳ್ತಾರೆ. ಎಸ್ ಟಿ ಎಲಿವೇಷನ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್, ನಾನ್ ಎಸ್ ಟಿ ಎಲಿವೇಷನ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಎರಡು ಬೇರೆ ಥರದ್ದು. ಅದನ್ನು ಇ ಸಿ ಜಿ ಮಾಡಲಿಲ್ದಂಗೆ, ತಪಾಸಣೆ ಮಾಡಲಿಲ್ದಂಗೆ ಅದು ಯಾವುದು ಸ್ಟೆಮಿನಾ ಎನ್ ಸ್ಟೆಮಿನಾ ಅಂತ ಹೇಳೋಕ್ಕಾಗೋಲ್ಲ. ಸೊ ಹಾಗಾಗಿ ಯಾವುದೇ ಹೃದಯ ತೊಂದರೆ, ಹೃದಯ ಪೇನ್ ಅಂತ ಬಂತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಹೋಗಿ ಇ ಸಿ ಜಿ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ, ಎಕೋ ಮಾಡಿಸೋದು ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಈ ಇಂಪ್ಲಾಂಟೇಬಲ್ ಕಾರ್ಡಿಯಾಕ್ ಡಿವೈಸಸ್ ಅಂತ ಹೇಳ್ತೀರಿ ಡಾಕ್ಟರ್, ಅಂದ್ರೇನು? ಇದು ಬರೋದು ಅಕ್ಯೂಟ್ ಕೊರೋನರಿ ಇವೆಂಟ್ ಆಗಿ ಮುಂದಿನ ಸೀಕ್ವೆಲ್ಸ್ ಅಂತ ಹೇಳ್ತಾರೆ. ಸೊ ಈಗ ಪೇಷಂಟಿಗೆ ನಾಡಿ ಬಡಿತ ನಿಮಿಷಕ್ಕೆ 72 ಇರುತ್ತೆ, ಅದು 72 ನಾರ್ಮಲ್ ರೇಂಜಲ್ಲಿ ಇರುತ್ತೆ. ಸೊ ಈಗ ಅಕ್ಯೂಟ್ ಕೊರೋನರಿ ಇವೆಂಟ್ ಆಗಿ ಅವರು ಡಿಲೇಡ್ ಆಗಿ ಹಾಸ್ಪಿಟಲ್ ತಲುಪಿ ಅವರಿಗೆ ಏನು ಇಂಟರ್ವೆನ್ಷನ್ ಸರಿಯಾಗಿ ಆಗಿಲ್ಲ ಅಂತಂದರೆ ಮುಂದೆ ಆಗೋ ಹಾರ್ಟಿನ ತೊಂದರೆಗಳನ್ನ ಪ್ರಿವೆಂಟ್ ಮಾಡೋಕ್ಕೆ ಇಂಪ್ಲಾಂಟಬಲ್ ಕಾರ್ಡಿಯಾಕ್ ಡಿವೈಸಸ್ ಅಂತ ಹೇಳ್ತಾರೆ. ಸೊ ಈಗ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತಾರೆ, ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯ ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ಲೇ ಪರ್ಸನ್ನಿಗೆ ಮಾಮೂಲಿ ಜನಕ್ಕೆ ಏನಾಗಿದೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಳಗೆ ಹಾರ್ಟ್ ಒಳಗೆ ಒಂದು ಡಿವೈಸಸ್ನ ಇಂಪ್ಲಾಂಟ್ ಮಾಡ್ತಾರೆ. ರಿಕರೆಂಟಾಗಿ ಈ ಥರ ಕಾರ್ಡಿಯಾಕ್ ಇವೆಂಟ್ ಆಗೋರು ಚಾನ್ಸಸ್ ಇರೋರಲ್ಲಿ. ಸೊ ಈಗ ಇಂಪ್ಲಾಂಟ್ ಮಾಡಿದ್ಮೇಲೆ ಅದೇ ಡಿಟೆಕ್ಟ್ ಮಾಡುತ್ತೆ ವೆದರ್ ಇಟ್ಸ್ ಎ ಶಾಕಬಲ್ ರಿದಮ್ ನಾನ್ ಶಾಕಬಲ್ ರಿದಮ್ ಅಂತ. ಈಗ ಅದಕ್ಕೆ ಎಲೆಕ್ಟ್ರಿಕ್ಯೂಷನ್ ಎಲೆಕ್ಟ್ರಿಸಿಟಿ ಕೊಡಬೇಕಾ, ಕಾರ್ಯಪ್ರವೃತ್ತಿ ಮಾಡೋಕ್ಕೆ ಕೊಟ್ಟು ನಿಲ್ಲಿಸ್ಬೇಕಾ ಅನ್ನೋದು ಅದು ಡಿಸೈಡ್ ಮಾಡುತ್ತೆ. ಸೊ ಅವಾಗ ಪೇಷಂಟ್ ರಿಕವರಿ ಚಾನ್ಸಸ್ ಜಾಸ್ತಿ ಚೆನ್ನಾಗುತ್ತೆ. ನೀವು ಅದೇ ಅಕ್ಯೂಟ್ ಕೊರೋನರಿ ಸಿಂಡ್ರೋಮ್ ಆದ ನಂತರ ನೀವು ಇದನ್ನ ಉಪಯೋಗ ಮಾಡ್ತೀರಿ, ಇಂಪ್ಲಾಂಟೇಬಲ್ ಕಾರ್ಡಿಯಾಕ್ ಡಿವೈಸ್ಗಳನ್ನ ಉಪಯೋಗ ಮಾಡ್ತೀರಿ. ಮತ್ತೆ ಕೆಲವೊಮ್ಮೆ ಹೇಳ್ತಾರಲ್ಲ ಡಾಕ್ಟರ್, ಹಾರ್ಟ್ ಫೇಲ್ಯೂರ್ ಅಂತಾರ, ಅಂದ್ರೆ ಏನು ಹಾರ್ಟ್ ಫೇಲ್ಯೂರ್ ಅನ್ನೋದು? ಅದು ಸೀಕ್ವೆಲ್ಸ್. ಈಗ ಅಕ್ಯೂಟ್ ಕೊರೋನರಿ ಇವೆಂಟ್ ಆದಮೇಲೆ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇಂಟರ್ವೆನ್ಷನ್ ಮಾಡಿದರೆ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಎಷ್ಟು ಡಿಲೇಡ್ ಆಗಿ ಆಗ್ತಿರೋ ಇಂಟರ್ವೆನ್ಷನ್ ಮಾಡ್ತಾರೋ ಅಷ್ಟು ಹಾರ್ಟ್ ಫೇಲ್ಯೂರ್ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಂ, ಯಾಕೆ ಅಂತ ಹೇಳಿದರೆ ನಮ್ಮ ಮಯೋಕಾರ್ಡಿಯಮ್ ಅನ್ನೋದು ಏನಿರ್ತದಲ್ಲ ಮಾಂಸಖಂಡಗಳು, ಅದು ನಶಿಸಿ ಹೋಗ್ತವೆ ಎಷ್ಟು ಡಿಲೇ ಆಗುತ್ತೋ ಅಷ್ಟು ಡಿಲೇ ಆದಂಗೆ. ಸೊ ಹಂಗೆ ಎಷ್ಟು ಹಾಳಾಗುತ್ತೋ ಅಷ್ಟು ಕಾರ್ಡಿಯಾಕ್ ಫಂಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆಯಿತು ಅಂತೇಳಿದ್ರೆ ಹಾರ್ಟ್ ಫೇಲ್ಯೂರ್ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಈ ಪಲ್ಮನರಿ ಎಂಬೋಲಿಸಮ್ ಅಂದ್ರೇನು? ಪಲ್ಮನರಿ ಎಂಬೋಲಿಸಮ್ ಅನ್ನೋದು ಕಾರ್ಡಿಯೋಲಜಿಸ್ಟು ಡಾಕ್ಟರ್ಸಿಗೆ ಗೊತ್ತಾಗುವಂಥ ಸಂಗತಿ. ಬಟ್ ಅವರಿಗೆ ಈಗ ಜನರಿಗೆ ಪಲ್ಮನರಿ ಎಂಬೋಲಿಸಮ್ ಸಿಂಪ್ಟಮ್ಸ್ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಎದೆ ನೋವು, ಉಸಿರಾಟಕ್ಕೆ ತೊಂದರೆ, ಆಮೇಲೆ ಇಮ್ಮಿಡಿಯೇಟ್ಲಿ ಸುಸ್ತಾಗುವಂಥದ್ದು. ಸೊ ಈ ಥರ ಸಿಂಪ್ಟಮ್ಸ್, ಏನು ಅಕ್ಯೂಟ್ ಕೊರೋನರಿ ಇವೆಂಟಿಗೆ ಏನು ಸಿಂಪ್ಟಮ್ಸ್ ಇರ್ತದೋ ಪಲ್ಮನರಿ ಎಂಬಾಲಿಸಮ್ಗೆ ಆಲ್ಮೋಸ್ಟ್ ಸೇಮ್ ಸಿಂಪ್ಟಮ್ಸ್ ಇರುತ್ತೆ. ಮತ್ತಿನ್ನು ವಾಲ್ವ್ಯುಲರ್ ಹಾರ್ಟ್ ಡಿಸೀಸ್ ಅಂದರೆ ಏನು? ಹೃದಯದಲ್ಲಿ ರಂಧ್ರಗಳಿರ್ತವೆ, ರಂಧ್ರಗಳನ್ನ ಮುಚ್ಚಕ್ಕೆ ನಾಳೆಗಳಿರ್ತವೆ, ಅದನ್ನ ಅವು ನಾರ್ಮಲ್ ಫಂಕ್ಷನಿಂಗ್ ಮಾಡ್ತಿದ್ವು ಅಂತ ಹೇಳಿದರೆ ಅಂಗಾಂಗಗಳಿಗೆ ಬ್ಲಡ್ ಸಪ್ಲೈ ನಾರ್ಮಲ್ಲಾಗಿ ಆಗ್ತಾ ಹೋಗುತ್ತೆ. ಇದು ನಾರ್ಮಲ್ಲಾಗಿ ಫಂಕ್ಷನಿಂಗ್ ಆಗ್ತಿಲ್ಲ, ಒಂದು ಅರ್ಧಂಬರ್ಧ ಮುಚ್ಚುತ್ತಿತ್ತು, ಒಂದು ಸ್ವಲ್ಪ ಭಾಗದಲ್ಲಿ ತೆರೆದಿತ್ತು, ಆ ಥರ ಇತ್ತು ಅಂತ ಹೇಳಿದ್ರೆ ಬೇರೆ ಅಂಗಾಂಗಗಳಿಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ, ಆವಾಗ ಬೇರೆ ಅಂಗಾಂಗಗಳಿಗೆ ಆಕ್ಸಿಜನ್ ಲೆವೆಲ್ ರೀಚ್ ಆಗೋ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಬೇರೆ ಅಂಗಾಂಗಗಳಿಗೂ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಆವಾಗ ಏನಾಗುತ್ತೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅನ್ನೋ ರೀತಿಯಲ್ಲಿ ಹಾರ್ಟಿಗೆ ಜಾಸ್ತಿ ಪಂಪ್ ಮಾಡಿ ನೀವು ನಮಗೆ ಆಕ್ಸಿಜನ್ ಅನ್ನೋದನ್ನು ಸಂದೇಶ ಕಳಿಸುತ್ತೆ. ಸಂದೇಶ ಕಳಿಸಿದಾಗ ಹಾರ್ಟ್ ಜಾಸ್ತಿ ಬೇಗ ವೇಗವಾಗಿ ಬಡ್ಕನಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾದಾಗ ಹಾರ್ಟ್ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತತಿ. ಈ ವ್ಯಾಲ್ಯುಲರ್ ಹಾರ್ಟ್ ಡಿಸೀಸಸಿಂದ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತತಿ. ಒಂದಕ್ಕೆ ಒಂದು ಸಂಬಂಧ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಅದಕ್ಕೆ ತಕ್ಷಣನೇ ನಾವು ಚಿಕಿತ್ಸೆ ಮಾಡ್ಕೊಳಿಕ್ ಹೋಗ್ಬಿಟ್ರೆ ಅವು ಒಂದಕ್ಕೊಂದು ಸರಿ ಹಾಕೋತ ಹೋಗ್ತಾವ. ಹೌದು ಹೌದು ಹೌದು. ಸಾಮಾನ್ಯ ನಮ್ಮ ಜನರಿಗಂತೂ ಸಾಕಷ್ಟು ಈ ಟರ್ಮಿನಾಲಜಿಗಳು ಅರ್ಥ ಆಗುದಿಲ್ಲ. ನೀವು ಹೇಳ್ದಂಗ ಯಾವುದೇ ಹೃದಯ ಸಂಬಂಧಿ ಕಾಯಿಲೆ ಇದ್ದಾಗೂ ಕೂಡ ತಕ್ಷಣ ಹತ್ತಿರದ ಆಸ್ಪತ್ರೆ ಅಥವಾ ಹತ್ತಿರದ ತಜ್ಞ ವೈದ್ಯರನ್ನ ಕಾಣಬೇಕು ರೋಗಿಗಳು ಅನ್ನುವಂಥದ್ದು. ಹೌದು ಹೌದು. ನಮ್ಮ ಈಗಾಗಲೇ ನಮ್ಮ ಶ್ರೋತೃಗಳು ಇಷ್ಟೆಲ್ಲ ಮಾಹಿತಿ ಕೇಳಿರ್ತಾರೆ ಡಾಕ್ಟರ್, ಈಗ ಅವರ ಪ್ರಶ್ನೆಗಳನ್ನು ಕೇಳೋಣಂತ. ಮತ್ತು ಮಧ್ಯೆ ಮಧ್ಯೆ ಏನೇನು ಮಾಹಿತಿ ಬರ್ತದೆ ಅದನ್ನು ನೀಡಲಿಕ್ಕೆ ಸರಿ ಆಗ್ತದ. ಹಲೋ ಹಲೋ. ಹಾಂ, ಯಾಕೋ ಕಟ್ಟಾಯಿತು ಅಂತ ಅನ್ನಿಸ್ತದ. ನಮ್ಮ ಶ್ರೋತೃಗಳು ಈಗ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಾಂ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಯಾರು ಮಾತಾಡೋದು? ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಾಂ ಹೇಳ್ರಿ ಭೀಮರಾವ್, ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅವ್ರು ಇದ್ದಾರೆ ನನ್ನ ಜೊತೆಗೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರಿ ರಾತ್ರಿ 12 ಎದಿ ಉರಿಯಾಕ ಚಾಲು ಮಾಡ್ತಿದ್ರು. ಹೊರತಾರೆ ಯಾವತ್ತಿಂದ? ಒಂದ್ 4 ತಿಂಗಳ ಆತ್ರಿ. ಈಗ ಯಾವುದೇ ವರ್ಷ ವಯಸ್ಸೈತ್ರಿ? ಎಷ್ಟು ವಯಸ್ಸು? 60. ಆದ್ರೆ ರಾತ್ರಿ 12 ಶುರು ಆಗ್ತದ ಅಂತೀರಿ? 12 1 ಗಂಟೆಗೆ ಉರಿಯಾಕ ಚಾಲು ಮಾಡ್ತಿದ್ರಿ. ಈಗ 4 ತಿಂಗಳು 6 ತಿಂಗಳು ಅಂತ ಹೇಳಿದ್ರಲ್ಲ, ಅವಾಗ ಯಾಕೆ ತಪಾಸಣೆ ಮಾಡಿಸಿಲ್ಲ? ಇನ್ನ ಇಲ್ಲೇ ಖಾಸಗಿ ಡಾಕ್ಟರ್ ಹೋಗಿ ತೋರಿಸಿದ್ರೆ, ಇನ್ನ ಇಲ್ಲಿ ಡಾಕ್ಟರ್ ದೊಡ್ಡವ್ರು ಇಲ್ರಿ ಇಲ್ಲಿ. ಹಾ, ಈಗ ಹಿಂಗೆ ಸಮಯಕ್ಕೆ ತಕ್ಕಂಗೆ ಒಂದೇ ದಿನದಲ್ಲಿ ಒಂದೇ ಟೈಮಲ್ಲಿ ಈ ಥರ ಬರುತ್ತೆ ಅಂತ ಹೇಳಿದರೆ ಅದನ್ನ ಕಡೆಗಣೆ ಮಾಡಬಾರ್ದು. ಅದಕ್ಕೆ ಆಂಜಿಯೋ ಮಾಡಬೇಕಾಗ್ತತಿ. ಯಾಕೆ ಮತ್ತೆ ಹಗಲೆಲ್ಲ ಎದೆ ಉರಿಯ ಸಂಬಂಧ ಬರ್ತೈತಿ ಅಂತೇಳಿ ಚೆಕ್ ಮಾಡಿಸ್ಬೇಕಾಗ್ತತಿ. ಅದಕ್ಕೆ ಒಂದು ಗ್ಯಾಸ್ಟ್ರೈಟಿಸು ಆಗಿರ್ಬೋದು, ಇನ್ನೊಂದು ಅಕ್ಯೂಟ್ ಕೊರೋನರಿ ಇವೆಂಟು ಆಗಿರಬಹುದು. ಸೊ ಹಂಗಾಗಿ ಅದನ್ನ ಗ್ಯಾಸ್ಟ್ರೋ ಎಂಟ್ರಾಲಜಿ ಸ್ಪೆಷಲಿಸ್ಟು ಮತ್ತೆ ಹೃದಯ ಸಂಬಂಧ ಸ್ಪೆಷಲಿಸ್ಟು ಇಬ್ಬರಲ್ಲೂ ತಪಾಸಣೆ ಮಾಡಿಸಿ ಅದು ಗ್ಯಾಸ್ಟ್ರೈಟಿಸ್ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಏನು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ತಪಾಸಣೆ ಮಾಡಿಸ್ಬೇಕಾಗ್ತದೆ. ನಮಸ್ಕಾರ ಸರ್. ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ. ನಮಸ್ಕಾರ. ಹಾಂ ಕೇಳ್ರಿ ಪಾಟೀಲ್ರಿ, ಪ್ರಶ್ನೆ ಕೇಳಿ. ಸರ್, ಈಗ ವಾಲು ಮತ್ತೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಅದು ಇನ್ಕ್ಲೂಡಿಂಗ್ ಇರುತ್ತಾ ಅಥವಾ ಏನ್ ಡಿಫ್ರೆನ್ಸ್ ಆಗುತ್ತೆ? ಇಲ್ಲ, ವಾಲ್ವ್ಯುಲಾರ್ ಅನ್ನೋದು ಹಾರ್ಟ್ ಅಲ್ಲಿರೋ ರಂಧ್ರಗಳನ್ನ ಮುಚ್ಚೋ ವಾಲ್ವ್ ಅವು. ಹಾರ್ಟ್ ಅನ್ನೋದು ಹೋಲ್, ಒಂದು ಪಂಪ್ ಸೆಟ್ ಅಂತ ಅನ್ಕೋಬಹುದು ನೀವು ಹಾರ್ಟಿಗೆ. ನೀವು ಪಂಪ್ಸೆಟ್ ಫೇಲ್ ಆಯ್ತು ಅಂತ ಹೇಳಿದ್ರೆ ಪಂಪ್ ಸೆಟ್ ಪೂರ್ತಿ ರಿಪ್ಲೇಸ್ ಮಾಡ್ಬೇಕಾಗ್ತದೆ. ಒಳಗಿನ ಮೋಟರ್ ಹೋಗಿತ್ತು ಅಂತ ಹೇಳಿದ್ರೆ ಮೋಟರ್ ಅಷ್ಟೇ ರಿಪ್ಲೇಸ್ ಮಾಡ್ಬೇಕಾಗುತ್ತೆ. ಮತ್ತೀಗ ಸರ್, ಚಿಕ್ಕ ಮಕ್ಕಳಲ್ಲಿ ಹೋಗ್ತಾನೆ ಹೋಲ್ ಇರ್ತಾವ ಅಂತಾರಲ್ಲ ಸರ್, ಅದು ಏನು ಹ್ಯಾಂಗ ಅಂತಾರ? ಚಿಕ್ಕ ಮಕ್ಕಳಲ್ಲಿ ಹೋಲ್ ನಾರ್ಮಲ್ ಆಗಿ ಹುಟ್ಟಿದ ತಕ್ಷಣ ಹೋಲ್ ಇದ್ದೇ ಇರುತ್ತೆ, ಅದು ಇಮಿಡಿಯೇಟ್ಲಿ ಅದು ಮುಚ್ಕೊನುತ್ತೆ. ಅದು ಮಕ್ಕಳು ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ಅವಕ್ಕೆ ಬೇಕಾದ ರೀತಿನಲ್ಲಿ ಆ ಥರ ಆಗಿರುತ್ತೆ. ಹೊರಗಿನ ಪ್ರಪಂಚಕ್ಕೆ ಬಂದಾಗ ಅದು ಬ್ಯಾಡ್ ಆಗುತ್ತೆ, ಹಾಗಾಗಿ ಅದು ಬರ್ತಾ ಬರ್ತಾ ಅದು ಮುಚ್ಕೊಳ್ಳುತ್ತೆ. ಇನ್ನೊಂದು ಚಿಕ್ಕ ಪ್ರಶ್ನೆ ಸರ್, ಈಗ ಯಾರಿಗಾದ್ರೂ ಈಗ ಹಾಸ್ಪಿಟಲ್ ದೂರ ಇದ್ರೆ ಹಾಸ್ಪಿಟಲ್ ಮುಟ್ಟುವರೆಗೆ ಆಸ್ಪ್ರಿನ್ ಕೊಡ್ಬೇಕಂತ ಸುದ್ದಿ ಒಳಗೆ ಮಾತಾಡ್ತಾರೆ ಸರ್, ಇದು ಸರಿ ಏನ್ ಸರ್? ಇದು ನೀವು ಈಗ ಹೇಳ್ತಾರೆ ಅರ್ಧ ಸತ್ಯನೂ ಒಂಥರ ಕಂಟಕವಾಗುತ್ತೆ. ಸೊ ಹಂಗಾಗಿ ಕರೆಕ್ಟ್ ನೀವು ಹೇಳಿದ್ದು ಆಸ್ಪ್ರಿನ್ ಕೊಡ್ಬೇಕು ಅಂತ, ಆದ್ರೆ ಯಾವ ಕಾರಣ ಇರಬೇಕು ಅಂತ ಒಂದು ಕರೆಕ್ಟ್ ಆಗಿ ಹೇಳ್ಬೇಕು. ಈಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ, ಅಕ್ಯೂಟ್ ಕೊರೋನರಿ ಇವೆಂಟ್ ಅಂತ ಹೇಳ್ತಾರಲ್ಲ, ಸೊ ಅದ್ರಲ್ಲಿದ್ದಾಗ ನೀವು ಆಸ್ಪ್ರಿನ್ ಕೊಡೋದು ಕರೆಕ್ಟ್ ಇರುತ್ತೆ. ಬೇರೆ ರೀಸನ್ ಇದೆನಾ ಅನ್ನೋದನ್ನು ನೋಡ್ಬೇಕಾಗ್ತತಿ. ಸೊ ಅದನ್ನು ಕೊಡ್ಬೇಕಂದ್ರೂ ಕೂಡ ವೈದ್ಯರು ನೋಡ್ಲೇಬೇಕು ಅಂತ. ಹೌದು, ಹತ್ತಿರದ ವೈದ್ಯರನ್ನ ಕೂಡಲೇ ಸಂಪರ್ಕ ಮಾಡ್ಬೇಕು ಅಂತ. ಅಂದ್ರೆ ಅದೇ ಕೆಲವೊಮ್ಮೆ ಏನಾಗ್ತದೆ ಮೇಡಮ್, ಈಗ ಹಾರ್ಟ್ ಅಟ್ಯಾಕ್ ಆಗೋದು ಯೂಶುವಲಿ ಮಾರ್ನಿಂಗ್ ಟೈಮ್ ಅಲ್ಲಿ, ಮಧ್ಯರಾತ್ರಿ 4-5 ಗಂಟೆಗೆ ಆಗೋದು ಜಾಸ್ತಿ ಮೇಡಮ್. ಹಿಂಗಾಗಿ ಅದಕ್ಕೆ ಅದು ಮೇಡಮ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಡಾಕ್ಟರ್. ಈಗ ಎದೆ ನೋವು ಉಲ್ಬಣಗೊಂಡು ತಕ್ಷಣ ಆಸ್ಪತ್ರೆಗೆ ಬಂದರೂ ಕೂಡ ಎಷ್ಟು ಸಮಯದ ಒಳಗೇನೆ, ಈಗ ಒಂದು ವೇಳೆ ಆಂಜಿಯೋಪ್ಲಾಸ್ಟಿ ಮಾಡುವಂಥ ಕಂಡೀಷನ್ ಇತ್ತು ಅಂತಂದರೆ ಎಷ್ಟು ಸಮಯದ ಒಳಗೆ ಆಂಜಿಯೋಪ್ಲಾಸ್ಟಿ ಮಾಡಬೇಕಂತ? ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಅಂತೇಳಿ ಒಂದು ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಸೊ ಈಗ ಯಾವುದೇ ಒಂದು ಅಂಗಾಂಗಗಳಿಗೆ ರಕ್ತನಾಳ ಹೆಪ್ಪುಗಟ್ಟಿದ ಮೇಲೆ ಆ ಅಂಗಾಂಗಗಳು ಜೀವಂತವಾಗಿರೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಅವಧಿ ಬೇಕಾಗುತ್ತೆ ಅನ್ನೋದನ್ನು ನಿಮಿತ್ತ ಮಾಡಿದ್ದಾರೆ ರಿಸರ್ಚಲ್ಲಿ ಎಲ್ಲದರಲ್ಲೂ. ಸೊ ಅದರಲ್ಲಿ ಅವರು ಕೊಟ್ಟಿರೋ ಗೈಡ್ಲೈನ್ಸು, ಒಂದು ಎದೆನೋವು ಬಂದು ಪ್ಲಾಸ್ಟಿ ಮಾಡೋ ಟೈಮಿಗೆ 90 ನಿಮಿಷ ಒಳಗೆ ಮಾಡಿದರೆ ಅವ್ರದ್ದು ಮಾರ್ಟಾಲಿಟಿ ಮಾರ್ಬಿಡಿಟಿ ಅಂತ ಹೇಳ್ತೀವಿ, ಅದು ಭಾಳ ಕಮ್ಮಿ ಆಗಿರುತ್ತೆ. ಸೊ 90 ನಿಮಿಷದೊಳಗೆ ಯಾವುದೇ ಎದೆನೋವು ಬಂದು ಆಂಜಿಯೋಪ್ಲಾಸ್ಟಿ ಮಾಡೋ ಸಮಯ ನಿಗದಿಪಡಿಸಿರೋದು ಗೈಡ್ಲೈನ್ಸ್ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ 90 ನಿಮಿಷ ಅವಧಿ. ಇಷ್ಟೊಳಗೆ ಮಾಡಿದರೆ ರಿಕವರಿ ರೇಟ್ಸ್ ಬಹಳ ಚೆನ್ನಾಗಾಗುತ್ತೆ. 1.5 ಗಂಟೆ ಒಳಗೆ ಮಾಡಿಬಿಡಬೇಕು ಅಂತ ಆಂಜಿಯೋಪ್ಲಾಸ್ಟಿ ಮಾಡೋದಿತ್ತು ಅಂತಂದ್ರೆ ಹೌದು, ಆ ರೋಗಿಯ ಕಂಡೀಷನ್ ನೋಡಿಕೊಂಡು ನೀವು ಅದನ್ನ ನಿರ್ಣಯ ಮಾಡ್ತಾರೆ ಕಾರ್ಡಿಯಾಲಜಿಸ್ಟ್. ಮುಂದಿನ ಪ್ರಶ್ನೆ ಹೋಗೋಣ. ಹಲೋ, SDM ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ಕಾರ. ಕುಂದಗೋ ತಾಲೂಕ್ ಎಲ್ವಾ ಗ್ರಾಮದಿಂದ ಮಾತಾಡೋದು. ನಿಮ್ಮ ಹೆಸರು? ಸುನೀತಾ ಅಂತ ಹೇಳಿ. ಸುನೀತಾ, ಪ್ರಶ್ನೆ ಕೇಳ್ರಿ. ನಮ್ಗ ಒಂದ್ ಸ್ವಲ್ಪ ಆಗಾಗ ನೆಗಡಿ ಬಂದಂಗ ಆಗೋದು, ಆಮೇಲೆ ಸುಸ್ತಾದಂಗ ಆಗೋದು, ಮೂಗು ಕಟ್ಟದಂಗ ಆಗೋದು ಆಕೈತ್ರಿ. ಇವತ್ತ ಹೃದಯ ಸಂಬಂಧಿ ತುರ್ತು ಚಿಕಿತ್ಸೆ ಅನ್ನೋದು. ಎದಿ ಒಂದ್ ಸ್ವಲ್ಪ ಎದಿನು ನೋಸ್ತತ್ರಿ ಹಂಗಾದಾಗ. ಡಾಕ್ಟರ್ ಹೇಳ್ತಾರ ಸುನೀತಾ? ಹ್ಞೂನ್ರಿ, ಅದು ಹಂಗಾಗತ್ತಿ. ಒಂದ್ ಸ್ವಲ್ಪ ಎದಿ ಬಲಗಡೆ ಭಾಗ ನೋವು ಬಂದಂಗ ಆಗದು, ಬೆನ್ನು ನೋವು ಬಂದಂಗ ಆಗದು ಆಕತ್ರಿ. ಹಂಗಾದಾಗ ಡಾಕ್ಟರ್ಗೆಲ್ಲ ತೋರಿಸಿದೇವ್ರಿ, ಮೂಗಿ ಹಾಕ ಔಷಧ ಅದು ಕೊಟ್ಟಾರ್ರಿ. ಸುನೀತಾ ಅವ್ರೆ, ಏನ್ ಕೆಲಸ ಮಾಡೋದ್ ನೀವು? ನಾವು ಹೊಲದಲ್ಲೇ ಕೆಲಸ ಮಾಡ್ತೇವ್ರಿ. ನಿಮಗೆ ಎದೆ ನೋವು ಅನ್ನೋದು ಒಳಗೆ ಹೃದಯ ಸಂಬಂಧ ಎದೆ ನೋವು ಅಷ್ಟೇ ಇರಬೇಕು ಅಂತ ಏನಿಲ್ಲ, ಅದು ನಾವು ಕೆಲಸ ಮಾಡೋ ಮಾಂಸ ಖಂಡಗಳು ಏನಿರ್ತಾವಲ್ಲ ಅದು ನೋವಾದಾಗ ಎದೆ ನೋವು ಬರೋ ಚಾನ್ಸಸ್ ಇರ್ತದೆ. ನೀವು ಕೇಳಿದ್ದು ಒಳ್ಳೇದಾಯ್ತು. ಎದೆ ನೋವು ಬಂದಾಗೆಲ್ಲ ನೀವು ವೈದ್ಯರನ್ನ ಕಾಣೋದು ಇಂಪಾರ್ಟೆಂಟ್ ಆಗ್ತದೆ. ಅದು ಸ್ವಲ್ಪ ತೋರಿಸ್ತಾನೆ ಇರ್ತೇವೆ, ತೋರಿಸ್ಕೊಂಡಾಗ ಸ್ವಲ್ಪ ಕಡಿಮೆ ಆಕತ್ರಿ, ಮತ್ತು ಹಂಗ ಆಕತ್ರಿ. ಅದಕ್ಕೆ ಎಷ್ಟೇ ಕಡೆಗೆ ಒಂದ್ ಸ್ವಲ್ಪ ಚೆಕ್ ಮಾಡಿಸೋದು ಒಳ್ಳೇದಂತ ನಾವು ನಿಮ್ಗೆ ಕಾಲ್ ಮಾಡಿದೀವಿ. ಹೌದೌದು, ಬಗ್ಗೆ ಆಮೇಲೆ ಎಲ್ಲದ್ರ ಬಗ್ಗೆ ಹೇಳತ್ರಿ, ನಾವ್ ರೇಡಿ ಕೇಳ್ಕೊಂತಾನ ನಿಮಗ್ ಫೋನ್ ಹಚ್ಚಿದ್ದೀವಿ. ಹೌದು, ಒಳ್ಳೇದಾಯ್ತು. ಹಂಗೆ ಪೂರ್ತಿ ಚೆಕಪ್ ಮಾಡೋದು ಬೆಟರ್ ಆಗುತ್ತೆ. ಇಲ್ಲಿ SDM ಹಾಸ್ಪಿಟಲಲ್ಲೂ ಕಾರ್ಡಿಯಾಲಜಿಸ್ಟ್ ಇದ್ದೇ ಇರ್ತಾರೆ, ಓಪಿಡಿ ಟೈಮಿಂಗ್ಸ್ ಅಲ್ಲಿ ಬಂದು ಚೆಕಪ್ ಮಾಡ್ಸೋದು ಬೆಟರ್ ಆಗುತ್ತೆ. ಈಗ ಚೆಕ್ ಮಾಡಿಸ್ಬೇಕಂದ್ರೆ ಅದಕ್ಕೆ ಏನಾರು ಬೇರೆ ಏನು ಇಲ್ರಿ, ಚೆಕ್ ಮಾಡ್ಸೋದು ಒಳ್ಳೇದಾಗ. ಚೆಕ್ ಮಾಡಿಸಿದ್ಮೇಲೆ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದನ್ನ ವೈದ್ಯರು ಹೇಳ್ತಾರ ಸುನೀತಾ. ಹ್ಞೂನ್ರಿ, ಧನ್ಯವಾದ. ನಮಸ್ಕಾರ. ಹಲೋ, ನಮಸ್ಕಾರ ರೀ ಮೇಡಮ್. ನಮಸ್ಕಾರ, ಯಾರ್ ಮಾತಾಡೋದು? ಡಾಕ್ಟರ್ ಅವ್ರಿಗೂ ನಮಸ್ಕಾರ ರೀ. ನಮಸ್ಕಾರ. ನನ್ನ ಹೆಸರು ರೀ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಹಿರಮಠ ಅಂತ ಮಾತಾಡಿದ್ರಿ. ಶಿವಲಿಂಗ, ಪ್ರಶ್ನೆ ಕೇಳ್ರಿ. ನನ್ನ ಪ್ರಶ್ನೆ ಏನಂದ್ರೆ ರೀ, ಭವಿಷ್ಯದಲ್ಲಿ ಹೃದಯ ರೋಗ ಸಂಬಂಧಿ ಬರೋದ ಹಾಗೆ ನಾವು ಮುಂಜಾಗ್ರತಾ ಕ್ರಮ ಏನ್ ತಗೋಬೇಕ್ರಿ? ಅದು ಒಳ್ಳೆ ಪ್ರಶ್ನೆನೆ. ಈಗ ಹಳೆ ಕಾಲದಂಗೆ ನಮ್ಮ ಹವ್ಯಾಸಗಳು, ನಮ್ಮ ದಿನಚರಿಗಳು ಏನು ಇಲ್ಲ. ಮೊದಲಿಗೆ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು ಜನ. ಈಗ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ಮತ್ತೆ ಅವಾಗಿನ ಕಾಲದಲ್ಲಿ ಬಿ ಪಿ, ಶುಗರು, ಹೈಪರ್ ಟೆನ್ಸಿವ್ ಆ ಥರ ಯಾವುದು ಇರ್ತಿರ್ಲಿಲ್ಲ, ಇದ್ರೂ ಕಮ್ಮಿ ಜನಕ್ಕೆ ಗೊತ್ತಿತ್ತು. ಈಗೇನಾಗಿದೆ ಅಂತ ಹೇಳಿದ್ರೆ ಭಾಳ ಲಕ್ಸುರಿ ಲೈಫ್ ಆಗಿದೆ ನಮ್ದು. ಸೊ ಹಾಗಾಗಿ ಆಮೇಲೆ ನಮ್ಮ ಊಟದ ಪರಿಗಳು ಬಹಳ ಡಿಫರೆಂಟ್ ಆಗಿದಾವೆ. ದೇಹದ ಅಣಿಸುವಂತ ಕಾರ್ಯವನ್ನು ನಾವು ಹೌದು, ನಮ್ಮ ದೇಹನ ಎಷ್ಟು ದಂಡಿಸ್ತೀವೋ ದಣಿಸ್ತೀವೋ ಅಷ್ಟು ನಮಗೆ ನಮ್ಮ ದೇಹಕ್ಕೆ ಉತ್ತಮ ಆಗದು. ಎಲ್ಲೋ ಪೇಪರ್ ಓದಿದ್ದೀರಿ ಸೈಕಲ್ ಮತ್ತು ವಾಕಿಂಗ್ ಮಾಡೋದ್ರಿಂದ 50% ಹೃದಯ ರೋಗ ಸಮಸ್ಯೆ ತಡಿಬಹುದು ಅಂತ ಓದಿದ್ದೆ, ಸತ್ಯ ಸರ್? ಹಾ, ನಮ್ಮ ಇಂಗ್ಲಿಷ್ನಲ್ಲಿ ನಮ್ಮ ಸೇಯಿಂಗ್ ಅಲ್ಲಿ ಒಂದು ಸಿಟಿಂಗ್ ಇಸ್ ಎ ನ್ಯೂ ಟೈಪ್ ಆಫ್ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಕುತ್ಕೊಂಡು ಕೆಲಸ ಮಾಡೋದು ಒಂಥರ ಅಷ್ಟು ಕೆಟ್ಟದ್ದು ಅಂತ. ಸೊ ಹಾಗಾಗಿ ಎಷ್ಟು ಆಕ್ಟಿವ್ ದಿನ ಬರೀ ಸಾಯಂಕಾಲ ಮತ್ತು ಬೆಳಿಗ್ಗೆ ಅಷ್ಟೇ ಅಲ್ಲ, ದಿನಪೂರ್ತಿ ಎಷ್ಟು ಆಕ್ಟಿವ್ ಆಗಿರ್ತೀವೋ ಅಷ್ಟು ನಮ್ಮ ಹೃದಯಕ್ಕೆ ಒಳ್ಳೆಯದೆ. ಒಂದು ಮತ್ತು ಆಹಾರ ಪದ್ಧತಿ ಕೂಡ ಇವತ್ತೆಲ್ಲ ಭಾಳ ಬೇರೆ ಬೇರೆ ಥರದ ಆಹಾರದ ಪದ್ಧತಿ ಆಗಿದೆ. ಹೌದು, ಜಂಕ್ ಫುಡ್ಸ್ ಅನ್ನೋದು ಭಾಳನೇ ನಮ್ಮ ಬಾಡಿ ಮೇಲೆ ಭಾಳನೇ ಎಫೆಕ್ಟ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು ಸರ್. ಧನ್ಯವಾದ ಶಿವಲಿಂಗಯ್ಯ. ಹಲೋ ಹಲೋ ಹಲೋ ಹಲೋ ಮೇಡಮ್. ಹಾ, ಸಪ್ ರೇಡಿಯೋ ದೂರ ಇಟ್ಟು ಮಾತಾಡ್ರಿ. ಯಾರು ಮಾತಾಡೋದು? ವಿಜಯಪುರ ಜಿಲ್ಲೆ ಬೊಬ್ಬಲೇಶ್ವರ ತಾಲೂಕಿಂದ ಸುತಗುಂಡಿಯಿಂದ ವೆಂಕಣ್ಣ ಅಂತ ಮಾತಾಡೋದು ಮೇಡಮ್. ವೆಂಕಣ್ಣ, ಪ್ರಶ್ನೆ ಕೇಳ್ರಿ. ಶುಗರ್ ಇದಕ್ಕೆ ಏನ್ರ ಸಂಬಂಧ ಐತೆ ಅಂದ್ರಿ? ಹೇಳ್ತಾರೆ ಡಾಕ್ಟರ್, ಹೇಳ್ತಾರೆ. ಹೌದು, ಶುಗರಿಗೆ ಮತ್ತೆ ಹೈಪರ್ ಟೆನ್ಷನ್ಗೆ ಎರಡಕ್ಕೂ ಹೃದಯಕ್ಕೆ ಸಂಬಂಧ ಇದ್ದೇ ಇದೆ. ನೇರ ಸಂಬಂಧ. ಈ ತರ ಶುಗರ್ ಇದ್ದವರು ಎದೆ ನೋವು ಆ ತರ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ನೀವು ಪಿತ್ತ ಹೃದಯಕ್ಕೆ ಸಂಬಂಧ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲ. ಯಾವ ರೀತಿ ಪಿತ್ತ ಹೇಳ್ತಿದ್ರಿ ಅಂತ ನನಗೂ ಅಷ್ಟು. ಅದರೊಳಗೆ ಕೂಡ ಬೇರೆ ಬೇರೆ ವಿಧಗಳು ಇರ್ತಾವ. ಆಮೇಲೆ ಅವ್ರು ಬಂದು ತೋರಿಸ್ಕೊಂಡಾಗೆ ನೀವು ಹೇಳಲಿಕ್ಕೆ ಆಗ್ತದಲ್ಲ ಡಾಕ್ಟರ್, ಇದು ಪಿತ್ತಕ್ಕಾಗ್ಯದು ಅಥವಾ ಹೃದಯ ಸಂಬಂಧಿ ಕಾಯಿಲೆನ ಅದನ್ನು ಅಂತ ಹೇಳಿ. ಡೆಫಿನೆಟ್ಲಿ ಆದ್ರೆ ವಯಸ್ಸಾದವರಿಗೆ ಯಾವತ್ತೂ ಕಡೆಗಣೆ ಮಾಡಬಾರ್ದು. ಆ ಥರ ಏನಾರು ಆಯಿತು ಅಂತ ಹೇಳಿದ್ರೆ ಡಾಕ್ಟರ್ಸ್ ಅಲ್ಲಿ ಕನ್ಸಲ್ಟ್ ಮಾಡೋದು ಬೆಟರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಭಾಳ ನಿಮಿತ್ತ ಅವಧಿ ಇರ್ತತಿ, ಹಾರ್ಟಿಂದ ಏನೇ ತೊಂದರೆ ಇದ್ರು ಆ ಅವಧಿಯೊಳಗೆ ಹಾಸ್ಪಿಟ್ಲಿಗೆ ರೀಚ್ ಆಗಿ ಅದನ್ನ ಏನ್ ಇಂಟರ್ವೆನ್ಷನ್ ಮಾಡಬೇಕು ಅದು ಮಾಡೋದು ಉತ್ತಮ ಆಗುತ್ತೆ. ಹಲೋ, ನಮಸ್ತೆ. ನಾನು ಗುಲ್ಬರ್ಗ ಜಿಲ್ಲೆ ಶಾಬಾದ್ ತಾಲೂಕ್ ತಂಸನಹಳ್ಳಿ ಎಸ್ ಗ್ರಾಮ್ ಲಾಲ್ ಮೊಹಮ್ಮದ್ ಅಂತ ಮಾತಾಡೋದು. ಲಾಲ್ ಮೊಹಮ್ಮದ್, ಪ್ರಶ್ನೆ ಕೇಳ್ರಿ. ನಮಸ್ತೆ ಡಾಕ್ಟರ್ ಸಾಹೇಬ್. ನಮಸ್ಕಾರ ಸರ್. ಈಗ ಆರೋಗ್ಯವಂತ ಮನುಷ್ಯ ಹಾರ್ಟ್ ಎಷ್ಟು ವರ್ಷಕ್ಕೆ ಒಂದ್ಸಲ ಚೆಕಪ್ ಮಾಡಿಸ್ಕೋಬೇಕ್ರಿ? ಮತ್ತೆ ಇನ್ನೊಂದು, ಒಂದ್ ನಿಮಿಷಕ್ಕೆ ಎಷ್ಟು ಸಲ ಹಾರ್ಟ್ ಮಿನಿಮಮ್ ಬಡಿತ ಆದ್ರೂ ಒಳ್ಳೇದು ಸರ್? ಈಗ ಎರಡು ಪ್ರಶ್ನೆ ಕೇಳಿದಿರಿ, ಎಷ್ಟು ದಿನಕ್ಕೊಂದ್ಸತಿ ಚೆಕಪ್ ಮಾಡಿಸ್ಬೇಕು ಅಂತ. ಈಗ ನಾರ್ಮಲ್ ಆಗಿ ಹುಟ್ಟಿದ ಮಕ್ಕಳೆಲ್ಲೂ ಹೃದಯ ಸಂಬಂಧ ತೊಂದರೆ ಇದ್ದೇ ಇರುತ್ತೆ, ಇರೋ ಚಾನ್ಸಸ್ ಇರುತ್ತೆ, ಬೆಳೀತಾ ಬೆಳೀತಾ ಆಗೋ ಚಾನ್ಸಸ್ ಇರ್ತತಿ. ಅದಕ್ಕೆ 30 ವರ್ಷದ ಮೇಲೆ ಇರೋರು ಯಾರೇ ಆದ್ರೂ ಹಾರ್ಟಿಗೆ ಸಂಬಂಧಪಟ್ಟಂಗೆ 6 ತಿಂಗಳಿಗೆ ಒಂದು ಸತಿ ಅಟ್ಲೀಸ್ಟ್ ಮಿನಿಮಮ್ ನಾವು ರೆಕಮೆಂಡ್ ಮಾಡೋವಂಥದ್ದು 6 ತಿಂಗಳಿಗೆ ಒಂದು ಸತಿ ಚೆಕಪ್ ಮಾಡಿಸೋದು, ಹಾರ್ಟಿನ ಬಗ್ಗೆ ಚೆಕಪ್ ಮಾಡಿಸೋದು ಒಳ್ಳೆಯದಾಗುತ್ತೆ. ಬಹುಶಃ ಉತ್ತರ ಸಿಕ್ಕದ ಅನ್ಕೊಳ್ತೀನಿ ಲಾಲ್ ಮೊಹನ್. ಈಗ ಒಂದ್ ನಿಮಿಷಕ್ಕೆ ಎಷ್ಟು ಸಲ ಹಾರ್ಟ್ ಬಡಿತ ಆದ್ರೆ ಒಳ್ಳೇದು ಸರ್ ಆರೋಗ್ಯವಂತ ಮನುಷ್ಯನಿಗೆ? ಈಗ ಒಬ್ಬೊಬ್ಬರಲ್ಲಿ ಹೃದಯ ಬಡಿತ 40 ಇರುತ್ತೆ 60 ಇರುತ್ತೆ. ನಾವು ನಮ್ಮ ದೇಹ ಪ್ರಕೃತಿ ಮೇಲೆ ಹೋಗುತ್ತೆ. ಭಾಳ ಒಬೀಸ್ ಆಗಿದ್ದು ಭಾಳ ದಡೂತಿ ಮನುಷ್ಯರಾಗಿದ್ರು ಅಂತ ಹೇಳಿದ್ರೆ ಹೃದಯ ಬಡಿತ ಜಾಸ್ತಿ ಇರುತ್ತೆ. ತೆಳ್ಳುಗೆ ಸಪೂರಾಗಿದ್ರು ಅಂತ ಹೇಳಿದ್ರೆ ಅವ್ರದ್ದು ಹೃದಯ ಬಡಿತ 40-60 ತನಕ ಇರುತ್ತೆ. ನಾವು ನಮ್ಮ ಬುಕ್ಸಲ್ಲಿ ಕೊಟ್ಟಿರೋ ಪ್ರಕಾರ ನಿಮಿಷಕ್ಕೆ 72 ಸತಿ ಹೃದಯ ಬಡಿತ ಇರೋದು ನಾರ್ಮಲ್ ಅಂತ ನಾವು ಹೇಳೋದು. ಧನ್ಯವಾದ ಲಾಲ್ ಮೊಹಮ್ಮದ್. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ನಾವು ಬೆಳಗಾವಿಯಿಂದ ಶಂಕರ್ ಸರ್ ಅಂತ ಮಾತಾಡೋದು ಸರ್. ಶಂಕರ್, ಪ್ರಶ್ನೆ ಕೇಳ್ರಿ. ಡಾಕ್ಟರ್ಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಎಡಿಬಲ್ ಆಯಿಲ್ ಅದಲ್ಲ ಸರ್, ಈ ಎಡಿಬಲ್ ಆಯಿಲ್ ಇವತ್ತು ಸರಿಯಾಗಿ ಸಿಗ್ತಾ ಇಲ್ಲ, ಇದರಿಂದನೇ ಹೃದಯದ ತೊಂದರೆಗಳು ಮತ್ತು ಹೃದಯಾಘಾತ ಸಂಭವಿಸ್ತದೆ ಅಂತೇಳಿ ನಾವು ಕೇಳಿದ್ದೇವೆ ಸರ್. ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ತಾವೇನು ಸಲಹೆ ಕೊಡ್ತಾರೆ? ಎಣ್ಣೆ ಅನ್ನೋದು ಅದು ಫ್ಯಾಟಿ ಆಸಿಡ್ಸ್ ಜಾಸ್ತಿ ಮಾಡೇ ಮಾಡುತ್ತೆ. ನಮ್ಮ ಹಿಂದಿನ ಪೂರ್ವಜರು ಎಣ್ಣೆ ಯೂಸ್ ಮಾಡ್ತಾನೆ ಇರಲಿಲ್ಲ, ಅವ್ರು ಯೂಸ್ ಮಾಡ್ತಿದ್ದು ತುಪ್ಪ ಮತ್ತು ಬೆಣ್ಣೆ ಯೂಸ್ ಮಾಡ್ತಿದ್ದಿದ್ದು ಅಷ್ಟೇ. ಸೊ ಹಾಗಾಗಿ ಅವರಲ್ಲಿ ಹೃದಯ ಸಂಬಂಧ ಕಾಯಿಲೆಗಳು ಭಾಳ ಕಮ್ಮಿ ಇದ್ವು. ಈಗ ಏನು ಆಯಿಲ್ ಅಂತ ಏನು ಯೂಸ್ ಮಾಡ್ತೀವೋ ಅದರಿಂದನೇ ಈ ತೊಂದರೆಗಳು ಜಾಸ್ತಿ ಆಗೋದು ಆಗ್ತಿದೆ ಅಂತ ಎಷ್ಟೋ ರಿಸರ್ಚಲ್ಲಿ ಹೇಳಿರೋ ಸಂಗತಿಗಳಿದ್ದಾವೆ. ಅಂದ್ರೆ ಅದರೊಳಗೆ ಪ್ಯಾರಾಫಿನ್ ಅನ್ನುವಂಥ ಅಂಶ ಅದ, ಅದರಿಂದನೇ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತೇಳಿ ಒಂದು ವಿಷಯ ಸರ್. ಅದು ಒಂದು ರೀಸನ್ನು, ಮತ್ತು ಎಣ್ಣೆಯಿಂದನೇ ಆಗೋ ಚಾನ್ಸಸ್ಸು ಇದ್ದಾವೆ ಅಂತ ನಾನು ಹೇಳ್ತಿರೋದು. ಹಾಂ ಸರ್. ಅಂದ್ರೆ ಸ್ವಲ್ಪ ಸಾಧ್ಯದಷ್ಟು ಕಡಿಮೆ ಉಪಯೋಗ ಮಾಡೋದು ಒಳ್ಳೇದು ಅಂತೀರಿ ಡಾಕ್ಟರ್? ಹೌದು. ಧನ್ಯವಾದ ಶಂಕರ್ ಅವರೇ. ನಮಸ್ಕಾರ. ಹಲೋ ಹಲೋ ಹಲೋ. ಹಾ ಹೇಳ್ರಿ. ಹಲೋ. ಹಾ ಹೇಳ್ರಿ. ಮಂಜುನಾಥ್ ನಾಡಿಗರ್ ಅಂತ. ಮಂಜುನಾಥ್ ಪ್ರಶ್ನೆ ಕೇಳ್ರಿ. ಕೊರೋನಾ ಬಗ್ಗೆ ವಿಷಯ ಏನಾದ್ರು ಗೊತ್ತಿಲ್ಲ. ಹೃದಯ ಸಂಬಂಧಿ ತುರ್ತು ಚಿಕಿತ್ಸೆ ಅದರ ಬಗ್ಗೆ ತಗೊಂಡ್ರೆ ಕಡಿಮೆ ಆಗ್ತದೆ ಇಲ್ಲಾಂದ್ರೆ ನಡೀತದೆ ಕೇಳಬೇಕು. ಏನ್ ತಗೊಂಡ್ರ ಹೃದಯ ಸಂಬಂಧಿ ತುರ್ತು ಚಿಕಿತ್ಸೆ ಅನ್ನೋದು ವಿಷಯ ಮಂಜುನಾಥ್. ನೋಡ್ರಿ ಅದ್ರಿ ಅಂದ್ರೆ ನೀವು ಮೊದ್ಲೇ ಕೇಳಿಲ್ಲ, ಮೊದ್ಲೇ ಕೇಳಿಲ್ಲ ಡಾಕ್ಟರ್ ಹೇಳಿದ್ರಲ್ಲ. ಇಲ್ರಿ ಕೇಳಿದ್ರಿ, ನಾ ಒಂದೆರಡು ಸೆಂಟೆನ್ಸ್ ಕೊಡ್ರಿ ಮಾತಾಡ್ಲಿಕ್ಕೆ ಅವ್ರ ಕಡೆ ಸ್ವಲ್ಪ. ಹಾ ಅವ್ರು ಮಾತಾಡ್ತಾರ, ನೀವು ಪ್ರಶ್ನೆ ಕೇಳ್ರಿ. ನಿಮ್ಗೆ ಏನ್ ಕೇಳ್ಬೇಕಾಗಿದೆ? ಹೃದಯ ಸಂಬಂಧಿ ತುರ್ತು ಚಿಕಿತ್ಸೆ ಅನ್ನೋದು ವಿಷಯ. ಸಾಮಾನ್ಯವಾಗಿ ಹೃದಯ ಸಂಬಂಧ ಏನೇ ಇದ್ರೂ ಅದು ತುರ್ತು ಚಿಕಿತ್ಸೆ ಕೊಡಲೇಬೇಕಾದ ಸಂಗತಿ. ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಆಗಲಿ ತುರ್ತು ಚಿಕಿತ್ಸೆ ತಗೊಳ್ಳೇಬೇಕಾಗುತ್ತೆ. ಅದು ಡಿಪೆಂಡ್ ಆಗುತ್ತೆ, ಅದು ನೀವು ಡಾಕ್ಟರ್ ಹತ್ರ ಹೋಗಿ ಅವ್ರು ಕನ್ಸಲ್ಟ್ ಮಾಡಿ ಅವ್ರು ಏನು ಒಪಿನಿಯನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತದೆ. ಧನ್ಯವಾದ. ಹಲೋ ಹಲೋ. ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳ್ರಿ, ಯಾರು ಮಾತಾಡೋದು? ಸ್ವಲ್ಪ ಸಿಗ್ನಲ್ ಇರೋ ಕಡೆ ಬಂದು ಮಾತಾಡ್ರಿ. ನಿಮ್ಮ ಹೆಸರು ಹೇಳ್ರಿ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಇಲ್ಲ ಸರಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡ್ರಿ. ಹಲೋ ಹಲೋ ಹಲೋ. ಹಾ ಹೇಳ್ರಿ. ನಾವು ಮುಂದ್ರಿಗಿಂದ ಮುಂದ್ರಿಗಿ ತಾಲೂಕು ಗದಗ ಡಿಸ್ಟ್ರಿಕ್ಟ್ ಶಿರೋಳದಿಂದ ಮಾತಾಡೋದು. ನಿಮ್ಮ ಹೆಸರು? ಚನ್ನವೀರಪ್ಪ ಅಂತ. ಪ್ರಶ್ನೆ ಕೇಳ್ರಿ ಚನ್ನವೀರಪ್ಪ. ಈಗ ನಮ್ಮ ತಾಯಿಗೆ ಹಿಂದೆ ಆಪರೇಷನ್ ಮಾಡಿಸಿದ್ವಿ ನಾವು ಬೆಂಗಳೂರಾಗ, ಹಾರ್ಟ್ ಆಪರೇಷನ್ ಆಯ್ತು. ಏನು ಆಪರೇಷನ್ ಆಗಿದ್ದು? ಹಾರ್ಟ್ ಆಪರೇಷನ್. ಹ್ಞೂ ಸರಿ ಹೇಳಿ. ಹಾರ್ಟ್ ಆಪರೇಷನ್ ಆಗಿಂದ ಸ್ವಲ್ಪ ಅವರು ಆರಾಮಾಗಿ ಒಂದು 8-10 ವರ್ಷ ಇದ್ರು. ಆಮೇಲೆ ಇದ್ದಾಗ ಅಲ್ಲಿ ಹುಬ್ಳಿಯಾಗ ಏನೋ ಒಂದು ಇದಕ್ಕೆ ಹೋಗಿದ್ರು ನಮ್ಮ ತೆಂಗನ ಹತ್ರ. ಇದ್ದಾಗನ ಅವ್ರಿಗೆ ಮತ್ತೆ ಹೊಳ್ಳ ಆಯ್ತು, ರಿಯಾಕ್ಷನ್ ಆಯ್ತು ಅವರು ಇದಾದ್ರು. ಇದು ಹಾರ್ಟ್ ಆಪರೇಷನ್ ಆದ್ರೂ ಹೊಳ್ಳಿ ರಿಯಾಕ್ಷನ್ ಆಗುತ್ತಾ ಹೆಂಗ? ಹೌದು ಹೌದು ಹೌದು, ಆಗೋ ಚಾನ್ಸಸ್ ಬಹಳ ಇರುತ್ತೆ. ಒಂದ್ಸತಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಇನ್ನೊಂದ್ಸತಿ ಹಾರ್ಟ್ ಅಟ್ಯಾಕ್ ಆಗೋಲ್ಲ ಅಂತ ಏನಿಲ್ಲ. ಸೊ ಮತ್ತೆ ಮತ್ತೆ ಮರುಕಳಿಸೋ ಸಂಗತಿ ಇದ್ದೇ ಇರುತ್ತೆ. ಅವರು ಇಂತ ಆಪರೇಷನ್ ಮಾಡಿಲ್ಲ ಅಂತ ಅವ್ರಿಗೆ ಗಿಫ್ಟ್ ಕೊಟ್ಟು ಕಳ್ಸಿದ್ರು ಬೆಂಗಳೂರಾಗ. ಬಟ್ ಅದು ಏನ್ ಆಗ್ಲಿಕ್ಕಿಲ್ಲ ಅಂತಂದ್ ನಾವ್ ಇದ್ ಮಾಡಿದ್ವಿ. ಆದ್ರೆ ಅವರು ದಾಡಿಸಿದ್ರು ಎಲ್ಲ ಹೊರಮನೆ ಇದನ್ನು ಎಲ್ಲಾ ಮಾಡಾರು. ಹಿಂಗಾಗಿ ಅವ್ರಿಗೆ ಏನಾಯ್ತು ಏನು ಒಂದು ಗಮಕ್ಲೆ ಮತ್ತು ಹಾರ್ಟ್ ಆಪರೇಷನ್ ಹಾರ್ಟ್ ಆತು ಇರ್ಕೊಂಡ್ರು ಅಂತ ಬಂದ್ರು. ಹೌದು, ಈಗ ಏನು ಅಂತ ಹೇಳಿದ್ರೆ ಮೊದಲನೇ ಟೈಮಲ್ಲ ಏನು ಹಾರ್ಟ್ ಅಟ್ಯಾಕ್ ಆದಾಗ ಅವರು ಎಷ್ಟು ಸಮಯದಲ್ಲಿ ಹಾಸ್ಪಿಟ್ಲ್ ತಲುಪಿದ್ರು, ಎಷ್ಟು ಸಮಯದ ನಂತರ ಅವರಿಗೆ ಇಂಟರ್ವೆನ್ಷನ್ ಆಗಿತ್ತು, ಆಂಜಿಯೋಪ್ಲಾಸ್ಟಿ ಆಗಿತ್ತು, ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಎಷ್ಟು ಬೇಗ ತಲುಪಿ ಎಷ್ಟು ಬೇಗ ಅದು ಇಂಟರ್ವೆನ್ಷನ್ ಆಂಜಿಯೋಪ್ಲಾಸ್ಟಿ ಮಾಡಿರ್ತಾರೋ ಅಷ್ಟು. ಒಂದ ತಾಸಿನಾಗ ಇಲ್ಲಿ ಶಿರೋಳಿದ್ದ ಗದಗ ಹೋದ್ರ ಮುಂಚೆ ಗದಗ ಹೋಗಿ ಅಲ್ಲಿ ಡಾಕ್ಟರ್ ಕಡೆ ತೋರಿಸಿದ್ವಿ. ಅವರು ಸ್ವಲ್ಪ 8 ದಿವಸ ಇಟ್ಕೊಂಡು ಇಲ್ಲ ಇದು ಮತ್ತೆ ಇದಾಗ್ಬಹುದು ನೀವು ಬೆಂಗಳೂರು ಹೋರಿ ಅಂತ ಹೇಳಿದ್ರು. ಅಂತೂ ಒಟ್ಟು ತುರ್ತು ಚಿಕಿತ್ಸೆ ಕೊಟ್ಟಿದ್ರಿಂದ ಅವಾಗ ನಿಮ್ಗೆ ಉಪಯೋಗ ಆಗಿತ್ತು ಆ ಸಮಯಕ್ಕೆ ಅಂತ. ಮೂರನೇ ದಿನದಾಗ ಬೆಂಗಳೂರು ಕಂಡಿವಿ. ಅಂತ ಹಾಸ್ಪಿಟಲ್, ಅದು ಸಪರೇಟ್ ಹಾಸ್ಪಿಟಲ್. ಹೌದು, ಅದು ಇಮಿಡಿಯೇಟ್ಲಿ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಿಂದ ನಿಮ್ಮ ಅಜ್ಜಿ ಅವರು ಅಷ್ಟು ದಿನ ಆರೋಗ್ಯವಾಗಿದ್ರು. ಬಟ್ ಅಷ್ಟು ದಿನ ಇದ್ರು ಅಂತ ಅಂದ ತಕ್ಷಣ ಮತ್ತೆ ಮರುಕಳಿಸಕ್ಕೆ ಚಾನ್ಸಸ್ ಇಲ್ಲ ಅನ್ನೋದೇನಿಲ್ಲ. ಮತ್ತೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಇದ್ದೇ ಇರ್ತದ, ರೋಗಿ ಯಾವಾಗ್ಲೂ ಅದ್ರ ಬಗ್ಗೆ ಲಕ್ಷ್ಯ ಇರಲೇಬೇಕು ಅನ್ನೋದು ಡಾಕ್ಟರ್. ಹಾರ್ಟ್ ಅಟ್ಯಾಕ್ ಆಗಿಂದ ಅವರು ಸ್ವಲ್ಪ ಮೆಡಿಸಿನ್ ಬರೆದಿದ್ರು, ಅವನ ಇವ್ರೇ ಮಾಡಿದ ಅವು ಇಲ್ಲಿ ಎಲ್ಲೂ ಸಿಗ್ಲಿಲ್ಲ, ಹುಬ್ಳಿಯಲ್ಲಿ ಸಿಗ್ಲಿಲ್ಲ, ಗಂಗಾ ಸಿಗ್ಲಿಲ್ಲ, ಬೆಂಗಳೂರಿಗಿದ್ದ ತರ್ಸ್ಬೇಕು. ಆ ವಕಾಲ ಹಾಸ್ಪಿಟಲ್ ಹೋದ್ರೆ ಮಾತ್ರ ಸಿಗದವು ಬೆಂಗಳೂರಾಗ. ಅಲ್ಲಿದ್ದ ಒಂದ್ ಎರಡು ಮೂರ್ಸಲ ಪೋಸ್ಟಿಗೆ ಕಳಿಸಿದ್ರ, ಮಂಡಾರ್ ಬೆಂಗಳೂರಾಗ ನೌಕರಿ ಮಾಡ್ತಿದ್ರು, ಇಂಜಿನಿಯರ್ ಇದ್ರು, ಅವ್ರು ಕಳಿಸ್ತಿದ್ರು. ಇತ್ತೀಚೆಗೆ ಅವರು ತಿಳ್ಕೊಂಬಿಟ್ರು, ಹಿಂಗಾಗಿ ಅದು ಒಂದ್ ಇಂಪಾರ್ಟೆಂಟ್ ಆಗುತ್ತೆ. ಗುಳಿಗೆ ಏನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಕಾರ್ಡಿಯೋಲಜಿಸ್ಟ್ ಡಾಕ್ಟರ್ಸ್, ಅದನ್ನ ತಗೋದ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾಂಪ್ಲಯನ್ಸ್ ಅಂತ ಹೇಳ್ತಾರೆ, ಡ್ರಗ್ ಕಾಂಪ್ಲಯನ್ಸ್. ಎಲ್ಲ ಬಿಟ್ಟು ಬಿಟ್ಲು ಈ ಕರ್ ದಿನಸ್ ಬಹಳ ತಿಂತಿದ್ರು ಆಕಿ, ಕರ್ ದಿನಸ ಮುಂಚೆ ಇದು. ಹಿಂಗಾಗಿ ಒಳ್ಳೆ ರಿಯಾಕ್ಷನ್ ಆತೋ ಬಿಡ್ತ ಗೊತ್ತಿದ್ರ, ನನಗೂ ಆಕ್ಸಿಡೆಂಟ್ ಆಗಿ ನಾ ಇಲ್ಲಿದ್ದೆ, ಅವ್ರು ಹುಬ್ಬಳ್ಳಾಗ ಹಿಂಗ ಮತ್ ಒಳ್ಳೆ ರಿಯಾಕ್ಷನ್ ಆತು ಅಂತಂದು. ಅಂತೂ ನೀವು ಹೇಳೋ ಪ್ರಕಾರ ಬಹುಶಃ ಅದು ಎಲ್ಲಾ ರೋಗಿಗಳಿಗೂ ಅನ್ವಯ ಆಗ್ತದೆ. ಡಾಕ್ಟರ್ ಹೇಳ್ದಂಗ ಒಂದ್ಸಲ ಹಾರ್ಟ್ ಅಟ್ಯಾಕ್ ಬಂತು ಅಂತಂದ್ರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂತದನ್ನ ತಪ್ಪದೇ ತಗೊಳ್ಬೇಕು ಅನ್ನೋದು ಇದು ಸಂದೇಶ, ನಿಮ್ಮ ಒಂದು ಫೋನ್ ಕಾಲಿನ ಮೂಲಕ ಎಲ್ಲರೂ ಪಡಿಬೇಕಾದಂತಹ ಸಂದೇಶ ಇದು. ಧನ್ಯವಾದ ಚನ್ವೀರಪ್ಪ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ, ಯಾರು ಮಾತಾಡೋದು? ನಾವಿಲ್ಲಿ ಗುಂಡವಾಡದಿಂದ ರೀ, ಪೂಜಾರಿ ಅಂತ ಮಾತಾಡಿದ್ರಿ. ಪೂಜಾರಿ ಅವರ ಪ್ರಶ್ನೆ ಕೇಳ್ರಿ. ನಮ್ ತಂದೆಯವ್ರ ರೀ ಹಾರ್ಟ್ ಆಪರೇಷನ್ ಆಗಿತ್ರಿ ಬೆಂಗಳೂರಿಗೆ. ಹೇಳಿ. ಹಲೋ ಹೇಳಿ ಹೇಳಿ ಡಾಕ್ಟರ್. ಮಷಿನ್ ಕೊಡ್ಸ್ಯಾರ ಸರ್, ಮಷಿನ್ ಕೊಡ್ಸ್ಯಾರ ರೀ. ಅವ್ರ ಅವ್ರ ಕೆಪಾಸಿಟಿ 10 ವರ್ಷ ಹೇಳಿದ್ರು ಸರ್. ಹೌದು ಹೌದು. ಅಲ್ಲ ಮುಂದ ಈಗ 12-13 ವರ್ಷ ಆತ್ರಿ. ಈಗ ಕಣ್ಣಿನ ಆಪರೇಷನ್ ಮಾಡ್ಬೇಕಾಗಿತ್ರಿ ಅವ್ರಲ್ಲ, ಮಾಡೋಣೋ ಬೇಡೋ ಅಂತ ಹೇಳಿದ್ರಿ ಸರ್. ಅದು ಮಿಷಿನ್ ಕೂರ್ಸಿರೋದು ಯಾವ ರೀತಿ ಮಿಷಿನ್ ಕೂರ್ಸಿದ್ದಾರೆ? ಒಂದು ಪೇಸ್ ಮೇಕರ್ ಅಂತ ಹೇಳ್ತಾರೆ, ಇನ್ನೊಂದು ಇಂಪ್ಲಾಂಟಬಲ್ ಕಾರ್ಡಿಯಾಕ್ ಡಿವೈಸಸ್ ಅಂತ ಹೇಳ್ತಾರೆ. ಯಾವ ರೀತಿ ಕೂರ್ಸಿದ್ದಾರೆ ಅನ್ನೋದನ್ನ ಒಂದು ಕಾರ್ಡಿಯೋಲಜಿಸ್ಟ್ ಹತ್ರ ಚೆಕಪ್ ಮಾಡಬೇಕು. ಆಮೇಲೆ ಇನ್ನೊಂದು, ಆ ರೀತಿ ಕೂರ್ಸಿದ ಮೇಲೆ ಟ್ಯಾಬ್ಲೆಟ್ಸು ಇರುತ್ತೆ, ಆ ಟ್ಯಾಬ್ಲೆಟ್ಸ್ ಎಷ್ಟು ದಿನದ ಮಟ್ಟಿಗೆ ನಿಲ್ಲಿಸಿ ಆಮೇಲೆ ಆಪರೇಷನ್ ಮಾಡಿಸ್ಬೇಕು ಅನ್ನೋದನ್ನು ಅವ್ರ ಹತ್ರ ಒಪಿನಿಯನ್ ತಗೋಬೇಕಾಗುತ್ತೆ. ಹೌದು ಹೌದು. ಆ ಟ್ಯಾಬ್ಲೆಟ್ ನಿಲ್ಲಿಸಿ ಯಾವುದೇ ಆಪರೇಷನ್ ಮಾಡಬೇಕು ಅಂದ್ರೆ ಆ ಟ್ಯಾಬ್ಲೆಟ್ ಒಂದ್ ದಿನ ಎರಡು ದಿನ ನಿಲ್ಲಿಸಿ ಆಮೇಲೆ ಆಪರೇಷನ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಆ ಟ್ಯಾಬ್ಲೆಟ್ಸ್ ನ ಮತ್ತೆ ಕಂಟಿನ್ಯೂ. ಹಾ, ಅದೇ ಚೆಕಪ್ ಮಾಡೋದು ಬೆಟರ್ ಆಗುತ್ತೆ. ಒಂದು ಬ್ಯಾಟ್ರಿದು ಲೈಫ್ 10 ಇಯರ್ಸ್ ಅಂತ ಇರ್ತತಿ, ಅದನ್ನ ಯಾವಾಗ ಫೇಲ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಚೆಕಪ್ ಮಾಡಿಸಿ ಅದನ್ನ ತಪಾಸಣೆ ಮಾಡಿಸೋದು ಬೆಟರ್ ಆಗುತ್ತೆ. ನಮಸ್ಕಾರ ಡಾಕ್ಟರ್. ಅಂದ್ರೆ ಅವ್ರಿಗೆ ಈ ತರದ ಒಂದು ಸ್ಟೆಂಟ್ ಆಗಿರಬಹುದು, ಪೇಸ್ ಮೇಕರ್ ಆಗಿರಬಹುದು, ಅದಕ್ಕೊಂದು ಅವಧಿ ಇರ್ತದೆ, ಅದಾದ ನಂತರ ಅದನ್ನ ಬದಲಾವಣೆ ಮಾಡಲೇಬೇಕಾಗ್ತದೆ ಅಂತೀರಾ ಡಾಕ್ಟರ್? ಹೌದು ಹೌದು. ಈಗ ಸ್ಟಂಟ್ಸ್ ಅನ್ನೋದು ಅದು ಈಗ ಡ್ರಗ್ ಎಲ್ಯೂಟಿಂಗ್ ಸ್ಟಂಟ್ಸ್ ಅಂತ ಇರ್ತತಿ, ಬೇರ್ ಮೆಟಲ್ ಸ್ಟಂಟ್ಸ್ ಅಂತ ಇರುತ್ತೆ. ಸೊ ಈ ರೀತಿ ಇದ್ದಾಗ ಡ್ರಗ್ ಎಲ್ಯೂಟಿಂಗ್ನಲ್ಲಿ ಡ್ರಗ್ಸ್ ಅದೇಷ್ಟೊತ್ತಿಗೆ ಅದೇ ನಿಧಾನಕ್ಕೆ ಹೊರಗೆ ಬರ್ತಿರುತ್ತೆ, ಅಲ್ಲಿ ರಕ್ತನಾಳಗಳು ಹೆಪ್ಪಗಟ್ಟದ ರೀತಿಯಲ್ಲಿ ಇರೋಕ್ಕೆ ಕಾರ್ಯಪ್ರವೃತ್ತಿ ಆಗಿರ್ತದೆ. ಬೇರ್ ಮೆಟಲ್ ಅಂತ ಹೇಳಿದ್ರೆ ನಮ್ಮ ಕೈನಲ್ಲಿ ನಾವು ಯೂಸ್ ಮಾಡೋ ಮೆಟಲ್ಸ್ ಅದೇ ರೀತಿ ಮೆಟಲ್ ಇರುತ್ತೆ. ಅದು ಯಾವಾಗಾದರೂ ಮತ್ತೆ ರಂಧ್ರನ ಕ್ಲೋಸ್ ಮಾಡೋ ಚಾನ್ಸಸ್ ಭಾಳ ಇರ್ತದೆ. ಸೊ ಹಂಗಾಗಿ ನಾನು ಹೇಳಿದ್ದು 6 ತಿಂಗಳಿಗೊಂದ್ಸತಿ ಕಾರ್ಡಿಯೋಲಜಿಸ್ಟ್ ಹತ್ರ ಫಾಲೋಅಪ್ ಮಾಡ್ಕೊಂತ ಏನು ಮೆಡಿಕೇಶನ್ಸ್ ಇದೆಯೋ ಅದನ್ನು ತಗೊತಾ ಇರೋದು ಬೆಟರ್ ಆಗುತ್ತೆ. ಕೊನೆಯ ಒಂದು ಕರೆ ನೋಡೋಣ ಡಾಕ್ಟರ್. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಕುಂದರ್ಗಿನಿಂದ ಬಿಯಮ್ಮ ಮುಲ್ಲಾ ಮಾತಾಡಕತ್ತೀವಿ. ಹಾ ಬಿಯಮ್ಮ, ಪ್ರಶ್ನೆ ಕೇಳ್ರಿ, ಟೈಮ್ ಆಗ್ಲಿಕ್ಕತ್ತದ. ಹಾ ಮೇಡಮ್, ನಮ್ಮ ತಂಗಿಗೆ ಧಡ್ಕನದ ಪ್ರೆಷರ್ ಯಾಕೆ ಜಾಸ್ತಿ ಆಗ್ತೈತ್ರಿ ಡಾಕ್ಟರ್ ಹೇಳ್ತಾರ? ಓಕೆ. ಈಗ ಬಾಳಾನೇ ಕಾರಣಗಳಿರ್ತಮ್ಮ, ಯಾಕೆ ದಡ್ಕನಿಂದ ಪ್ರೆಷರ್ ಜಾಸ್ತಿ ಆಗುತ್ತೆ? ನೀವು ದಡ್ಕನ್ ಜಾಸ್ತಿ ಆಗೋದೊಂದಾಗುತ್ತೆ, ದಡ್ಕನಿಂದ ಪ್ರೆಷರ್ ಜಾಸ್ತಿ ಆಗೋದೊಂದಾಗುತ್ತೆ. ಹಾ, ಅದಕ್ಕೆ ದಡ್ಕನ್ ಜಾಸ್ತಿ ಆಗೋದು ಒಂದು, ನೀವು ಜಾಸ್ತಿ ಓಡಿದಾಗ, ಎಕ್ಸಸೈಸ್ ಮಾಡಿದಾಗ, ಕಾರ್ಯ ಮಾಡಿದಾಗ ಅವಾಗ ನಿಮಗೆ ದಡ್ಕನ್ ಜಾಸ್ತಿ ಆಗುತ್ತೆ ಅಂತ ನಮಗೆ ಅನಿಸುತ್ತೆ. ಯಾವ ನಾರ್ಮಲ್ ಪರ್ಸನ್ ಇದ್ರೂ ಅವ್ರಿಗೆ ಅನಿಸುತ್ತೆ. ಇನ್ನೊಂದು, ಹೃದಯ ಸಂಬಂಧಿ ಕಾಯಿಲೆಗಳಿದ್ದಾಗೂ ಕೂಡ ಆ ಥರ ದಡ್ಕನ್ ಜಾಸ್ತಿ ಆಗೋ ಸಂಬಂಧಗಳು ಸಂದರ್ಭಗಳು ಇದ್ದೇ ಇರುತ್ತೆ. ಹಾಂ, ಅದಕ್ಕೆ ನೀವು ಮಾಡಬೇಕಾಗಿರೋದು ಹತ್ತಿರದಲ್ಲಿರೋ ಹಾರ್ಟ್ ಹಾಸ್ಪಿಟ್ಲು ಇಲ್ಲಾಂದರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕಂಡು ಎಲ್ಲದನ್ನು ಚೆಕಪ್ ಮಾಡಿಸೋದು ಬೆಟರ್ ಆಗುತ್ತೆ. ಧನ್ಯವಾದ ಬೈಯಮ್ಮ. ಡಾಕ್ಟರ್, ಸಾಕಷ್ಟು ಪ್ರಶ್ನೆಗಳಿದ್ದು, ಸಾಕಷ್ಟು ಬೇರೆ ಬೇರೆ ಥರದ್ದು, ಅವರ ಪ್ರಶ್ನೆಗಳಲ್ಲೇ ಸಾಕಷ್ಟು ನಿಮಗೆ ಜನರಿಗೆ